ಮೊದ್ಲು ವ್ಯವಸಾಯ ಏನಿದೆ ಒಂದ್ ತಿಂಗಳಲ್ಲಿ ವ್ಯವಸಾಯ ಮಾಡಿ ಬಿಟ್ರೆ ಕಬ್ಬಿಗೆ ಲಾಸ್ಟ್ ಯಾವಾಗ ಫ್ರೀ ಆದಾಗ ಹೋಗ್ತಿವಿ ಕಬ್ಬು ನೋಡ್ತಿವಿ ಬರ್ತೀವಿ ಫಿಲ್ಟರ್ ಕ್ಲೀನ್ ಮಾಡ್ತೀವಿ ವಾರ 15 ದಿನಕ್ಕೆ ಒಂದ್ಸಲ ಹೋಗ್ತಿವಿ ಫಿಲ್ಟರ್ ಕ್ಲೀನ್ ಮಾಡ್ತೀವಿ ಲಾಸ್ಟಿಗೆ ಕಬ್ಬು ಕಡಿಸ್ಕೋತೀವಿ ಅಷ್ಟೇ. ಹಂಗಾಗಿ ಆ ಕಬ್ಬು ಲಾಸ್ಟ್ ಟೈಮು ತೆನೆ ಕಬ್ಬು 200 ಚಿಲ್ಲರೆ ಟನ್ ಆಗಿತ್ತು. ಸೊ ಈ ಸಲನು ಅದಕ್ಕಿಂತ ಅಧಿಕವಾಗಿ ಟನೇಜ್ ಬರುತ್ತೆ ಅಂತ ಅನ್ಕೊಂಡಿದೀವಿ. ಇಲ್ಲಿ ಏನ್ ಮಾಡ್ಬೇಕಾದ ಮಾಡ್ಕೋತಾ ಇದೀವಿ, ಅದ್ರ ಬಡಗದು ಬೆಳೀತಾ ಇದೆ. ಅಂದ್ರೆ ನಿಮ್ ತಂದೆನೂ ಇದೆಲ್ಲ ಮಾಡ್ತಾ ಇದ್ರು, ನಿಮ್ಮ ಕುಟುಂಬದಲ್ಲಿ ಇದೆಲ್ಲ ನೀವು ಗಮನಿಸ್ತಾ ಇದ್ರಿ, ಪೂರ್ಣವಾಗಿ ತೊಡಗಿಸ್ಕೊಳಕ್ ಆಗಿರ್ಲಿಲ್ಲ, ಶಿಕ್ಷಣವನ್ನ ನೀವು ಮುಂದುವರಿಸ್ತಾ ಹೋದ್ರಿ. ಈಗ ಅನ್ನಿಸ್ತಲ್ಲ, ಈಗ ಏನೆಲ್ಲ ಮಾಡಿದ್ರಿ, ಈಗ ಒಂದು ಆಧುನಿಕವಾಗಿ ಈ ಕೊಟ್ಟಿಗೆ ನಿರ್ಮಾಣ ಮಾಡಿದಿರಿ, ಅದ್ರ ವಿಶೇಷ ಏನು ಮತ್ತೆ ಏನೆಲ್ಲ ಯಂತ್ರೋಪಕರಣಗಳನ್ನ ಹೈನುಗಾರಿಕೆಯಲ್ಲಿ ನೀವು ಬಳಕೆ ಮಾಡ್ತಾ ಇದೀರಿ? ಹಾಲು ಕದಿಯೋದಾಗ್ಬೋದು, ಮೇವನ್ನ ಕತ್ತರಿಸೋದಾಗ್ಬೋದು, ಇವೆಲ್ಲ ಮೊದಲು ಇತ್ತಾ ಅಥವಾ ಈಗ ಹೊಸದಾಗಿ ಇದೆಲ್ಲ ಶುರು ಮಾಡಿದ್ದ? ಸರ್ ಮೊದಲು ಇರಲಿಲ್ಲ, ಮೊದಲು ಹಸುಗಳು ಕಮ್ಮಿ ಇರೋದ್ರಿಂದ ಕೈಯಲ್ಲೇ ಹಾಲು ಕರ್ಕೋತಿದ್ದ. ಸೊ ಈಗ ಮಿಲ್ಕಿಂಗ್ ಮಿಷಿನ್ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಆ ಮಿಲ್ಕಿಂಗ್ ಮಿಷಿನ್ ಹೆಂಗೆ ಅಂದ್ರೆ ಸರ್, ಅದು ಎಷ್ಟೇ ಲೀಟ್ರ್ ಒಂದು 10 ಲೀಟ್ರ್ ಮೇಲೆ ಕೊಟ್ರು 7 ನಿಮಿಷದೊಳಗಡೆ ಕರೆದಾಕ್ಬಿಡುತ್ತೆ. ಅದು 15 ಲೀಟ್ರ್ ಕೊಡ್ಲಿ, ಪರ್ ಟೈಮ್ 20 ಲೀಟ್ರ್ ಕೂಡ ಹಸುಗಳು ಇದಾವೆ ನಮ್ಮ ಹತ್ರ, ಅದನ್ನು ಕೂಡ 7 ನಿಮಿಷದಲ್ಲಿ ಕರೆಯುತ್ತೆ. ಮತ್ತೆ ಮೇವು ಕಟ್ ಮಾಡೋದಕ್ಕೆ ಚಾಫ್ ಕಟರ್ ಅಂತ ಯೂಸ್ ಮಾಡ್ತೀವಿ ಸರ್. ಅದನ್ನ ಯೂಸ್ ಮಾಡಿದ್ರೆ ಈ ಕಡ್ಡಿಗಳೆಲ್ಲ ಬಲ್ಪಟ್ಟಿರುತ್ತೆ, ಗೆಡ್ಡೆ ಸೈಡು ತಿನ್ನಲ್ಲ, ಅದನ್ನ ಯೂಸ್ ಮಾಡಿದ್ರೆ ಒಂದು ಡ್ರಾಪ್ ಮೇವು ವೇಸ್ಟ್ ಆಗಲ್ಲ, ಮೇವೆಲ್ಲ ತಿನ್ಕೊಳ್ಳುತ್ತೆ. ಅದಕ್ಕೆಲ್ಲ ಈಗ ಎಲ್ಲದರಲ್ಲೂ ಮಿಷಿನರೀಸ್ ಸರ್ ಯೂಸ್ ಮಾಡಿರೋದು. ಮತ್ತೆ ಸೈಲೇಜ್ಗೆ ಗುಂಡಿ ಹೊಡ್ಸಿದೀವಿ, ಅದು ಸೈಲೇಜಿಗೆ ಮಾಡಿಸ್ಬೇಕು ಸರ್. ಅದು ಏನಂತ ಅಂದ್ರೆ ಯಾವಾಗ್ಲೂ ಎನಿ ಟೈಮ್ ಮೇವು ಸಿಗಲ್ಲ. ಮತ್ತೆ ಸೈಲೇಜ್ ಮಾಡ್ಕೋತು ಅಂತಂದ್ರೆ ಯಾವ ದಿವಸ ಮೇವು ಕುಯ್ಯೋದು ಚಾನ್ಸಸ್ ಕಮ್ಮಿ ಆಗುತ್ತೆ. ಅಲ್ಲಿಂದ ತೆಗಿಯೋದು, ಸೈಲೇಜಿಂದ ಲಿಫ್ಟ್ ಮಾಡೋದು, ಹಾಕೋದು, ನಮಗೆ ಯಾವಾಗ ಫ್ರೀ ಇರ್ತೀವಿ ಆ ದಿನ ಸೈಲೇಜ್ ಲೋಡ್ ಮಾಡ್ಕೊಂಡ್ರೆ ಇದಾಗುತ್ತೆ ಸರ್. ಅದಕ್ಕೆ ಸೈಲೇಜ್ ಇನ್ನು ಪೆಂಡಿಂಗ್ ಅಲ್ಲಿ ಐತೆ, ಅದು ವರ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಈ ರೀತಿ 24 ಗಂಟೆನು ಕೊಟ್ಟಿಗೆನೆಲ್ಲ ಇಟ್ಕೊಳ್ಳದೆ ಹೊರಗಡೆ ಬಿಟ್ಟು ಈ ರೀತಿ ಸಾಕಣೆ ಮಾಡುವಂತದನ್ನ ಎಲ್ಲಿ ನೀವು ನೋಡಿದ್ದು? ಅದಕ್ಕೆ ಬೇಕಾದ ಒಂದು ಸ್ಥಳದ ವ್ಯವಸ್ಥೆ ಇಲ್ಲಿದೆ, ಜಾಗ ಇರೋದ್ರಿಂದ ನೀವು ಅಲ್ಲಿ ಬಿಡ್ಬೋದು ಅಲ್ವಾ, ಅದು ನಿಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಹೆಚ್ಚು ಕಾಲಗಳಿಲ್ಲ ಇರೋದ್ರಿಂದನೇ ಆ ಸಗಣಿ ಗಂಜಲ ಎಲ್ಲ ಈ ಭೂಮಿನೆಲ್ಲ ಇರುತ್ತೆ, ಅದು ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ನೀವು ಅದನ್ನ ಎತ್ತೀರಿ ಅಲ್ವಾ, ಹೇಳಿ ಸರ್. ಅದು ಹೇಗೆ ಅಂತಂದ್ರೆ ಈಗ ಹಸುಗಳನ್ನ ಬಿಡೋದ್ರಿಂದ ನಮಗೆ ಕೆಲಸ ಕಮ್ಮಿ ಆಗುತ್ತೆ, ಮತ್ತೆ ಹಸುಗಳು ಹೆಲ್ದಿ ಆಗಿರ್ತವೆ. ಹಸುಗಳು ವಾಕಿಂಗ್ ಮಾಡಲೇಬೇಕು ಸರ್, ಕಟ್ಟುತ್ತರ ಕಟ್ಟಿದ್ರೆ ಹಸುಗಳಿಗೆ ಕಾಲು ಜಾಸ್ತಿ ಮಿಲ್ಕ್ ಈಲ್ಡ್ ರೇಟ್ ಜಾಸ್ತಿ ಇರೋ ಹಸುಗಳು ಕಾಲು ಕಟ್ಟದಂಗಾಗುತ್ತೆ, ಮತ್ತೆ ಈಲ್ಡ್ ರೇಟ್ ಕಮ್ಮಿ ಆಗುತ್ತೆ. ಸೊ ಅಲ್ಲೇ ಮಲಗಿದ್ರೆ ಕೆಚ್ಚಲು ಭಾವ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸರ್. ಈಗ ಎಲ್ಲಿ ನೀಟಿದೆ ಅಲ್ಲಿ ಹೋಗಿ ಮನೆಕೊಳ್ಳುತ್ತೆ, ಮತ್ತೆ ನಮ್ಗೆ ಯಾವಾಗ ಫ್ರೀ ಇದ್ದೀವಿ ಅವಾಗ ಕಸ ಕ್ಲೀನ್ ಮಾಡ್ತೀವಿ. ಹಾಲಿನ ರೇಟ್ ಇನ್ಕ್ರೀಸ್ ಆಗುತ್ತೆ, ವಾಕಿಂಗ್ ಮಾಡಿದ್ರೆ ಹಸುಗಳಿಗೆ ಹಾಲಿನ ರೇಟ್ 1 ಲೀಟರ್ 2 ಲೀಟರ್ ಹಾಲಿನ ರೇಟ್ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ಈಗ ಪೆಡಕ್ ವ್ಯವಸ್ಥೆ ಅಂತ ಮಾಡ್ಕೊಂಡಿದೀವಿ. ಪೆಡಕ್ ವ್ಯವಸ್ಥೆ ಅಂತಾನೆ? ಪೆಡಕ್ ಅಂತ ಇದು ಕೇಳುದು. ಎಲ್ಲಿ ನೋಡಿದ್ರಿ ಇದನ್ನ ನೀವು? ಸೊ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ದು, ಮತ್ತೆ ಡೈರಿಗೆ ಹಾಲು ಕೊಡ್ತಾ ಇದೀವಲ್ಲ ಸರ್, ಅವರು ಈ ತರ ಪೆಡಕ್ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿದ್ರು, ಹಂಗಾಗಿ ಇದನ್ನ ಮಾಡಿ. ಜಾಗ ಇದ್ದಿದ್ರಿಂದ ಅನುಕೂಲ ಆಯ್ತು. ಅಂದ್ರೆ ಇಲ್ಲಿ ಏನ್ ಬೆಳೆಗಳ ನೀವ್ ಏನ್ ಬೆಳೆಯಲ್ಲ ಇದಂಗೆ ಅಂತ ಬರೀ ಹಸುಗಳಿಗೆ ಅಂತಾನೆ ಬಿಟ್ಕೊಂಡಿದ್ದು. ಮುಂಚೆ ಇಲ್ಲೂ ಬೆಳೆ ಮಾಡ್ತಿದ್ದ, ಈಗ ಹಸುಗಳಿಗೆ ಅಂತಾನೆ ಬಿಟ್ಕೊಂಡಿದ್ವಿ. ಇದಕ್ಕೋಸ್ಕರ ಒಂದು ಎಷ್ಟು ಬರುತ್ತೆ ಇದು ಜಾಗ ಒಟ್ಟು? ಒಂದು 1/2 ಎಕರೆ ಮೇಲೆ ಬರುತ್ತೆ. 1/2 ಎಕರೆ ಇದಕ್ಕೋಸ್ಕರ ನೀವು ಬಿಟ್ಬಿಟ್ಟಿದೀರ? 1/2 ಎಕರೆ ಬಿಟ್ಕೊಂಡಿದ್ದೀವಿ. ಬೇಕಾದ ಮೇವು ವರ್ಷ ಪೂರ್ತಿ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮೇವು ನೀವೇ ಬೆಳ್ಕೋತೀರಾ ಹಸಿರು ಮೇವು? ಸರ್ ಹಸಿರು ಮೇವು ಬೆಳ್ಕೋತೀವಿ. ಒಂದ್ ಟೈಮ್ ಬೆಳೆ ಕರೆಕ್ಟ್ ಮೇವು ಬರ್ನಿಲ್ಲ ಅಂತಂದ್ರೆ ಹೊರಗಡೆ ತಗೋತೀವಿ ಸರ್, ಮುಸ್ಕಿನ ಜೋಳದ ಕಡ್ಡಿ. ಈಗ ಪ್ರಾರಂಭ ಮಾಡಿದಾಗ ಒಟ್ಟು ಎಷ್ಟು ಹಸು ಇತ್ತು ಅಂದ್ರೆ ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಈ ಶೆಡ್ ಅನ್ನು ನೀವೇ ನಿರ್ಮಾಣ ಮಾಡ್ಕೊಂಡ್ರಂತೆ? ನಾವೇ ನಿರ್ಮಾಣ ಮಾಡ್ಕೊಂಡ್ರಿ. ನೀರಿನ ವ್ಯವಸ್ಥೆ ಎಲ್ಲ ನೀವೇ ಮಾಡ್ಕೊಂಡ್ರಿ? ನೀರಿನ ವ್ಯವಸ್ಥೆ ಪಂಪ್ ಸೆಟ್ ಅಲ್ಲಿ ಬರುತ್ತೆ. ಟ್ಯಾಂಕ್ ಇಟ್ಕೊಂಡು ಕೊಟ್ಟಿಗೆಯನ್ನ ಶುಚಿಯಾಗಿ ಇಟ್ಕೊಳ್ಳಕ್ಕೆ ಏನೇನು ವ್ಯವಸ್ಥೆಯನ್ನ ನೀವು ಮಾಡಿದೀರಿ ಅಂತ ನಾನು ಕೇಳ್ತಿರೋದು. ಕೊಟ್ಟಿಗೆ ಶುಚಿಯಾಗಿ ಇಟ್ಕೊಳ್ಳೋದಕ್ಕೆ ಸರ್ ಈಗ ಮ್ಯಾಟ್ ಹಾಕಿದೀವಿ, ಪ್ರತಿದಿನ ತೊಳಿತೀವಿ ಸರ್ ಹಸುಗಳನ್ನ. ಹಸುಗಳು ತೊಳಿತೀವಿ, ಹಸುಗಳು ತೊಳೆದಿರೋ ನೀರೆಲ್ಲ ಅಲ್ಲಿಗೆ ಹೋಗುತ್ತೆ. ಅದನ್ನ ಲಿಫ್ಟ್ ಮಾಡ್ಬೇಕು ಅಂತ ಅಲ್ಲಿಗೆ ಒಂದು ಅಂಡರ್ ಗ್ರೌಂಡ್ ಟ್ಯಾಂಕ್ ಕಟ್ಟಿಸ್ಬೇಕು, ಟ್ಯಾಂಕ್ ಕಟ್ಟಿಸಿ ತೋಟಕ್ಕೆ ಲಿಫ್ಟ್ ಮಾಡ್ಬೇಕು. ಸೊ ಸೈಲೇಜ್ ಗುಂಡಿ ಮಾಡ್ಬೇಕಾದ್ರೆ ಅದನ್ನು ವರ್ಕ್ ಮಾಡೋಣ ಅಂತಿದೀವಿ ಸರ್. ಈಗ ಪ್ರತಿದಿನ ತೊಳಿತೀವಿ, ಅದೆಲ್ಲ ತೋಟದ ಪ್ರದೇಶಕ್ಕೆ ಹೋಗ್ತಾ ಇದೆ. ತೊಳೆದಿರೋ ನೀರೆಲ್ಲ ತೋಟಕ್ಕೆ ಹೋಗುತ್ತೆ ಸರ್. ತೋಟಕ್ಕೆ ಹಾಕುವಂತ ಗೊಬ್ಬರದಲ್ಲಿ ಏನಾದ್ರು ಕಡಿಮೆ ಮಾಡಿದ್ರ ಹೆಂಗೆ? ಸರ್ ತೋಟಕ್ಕೆ ಈಗ ಮೊದ್ಲಿಗೆಲ್ಲ ಕೆಮಿಕಲ್ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿದ್ದೆ, ಈಗ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಲ್ಲ. ನಾನ್ ಮೊದ್ಲೇ ಹೇಳಿದೆ, ಕೂಡ ಫುಡ್ ಕೂಡ ಆರ್ಗ್ಯಾನಿಕ್ ಆಗೇ ಇರುತ್ತೆ, ಕೆಮಿಕಲ್ ಯೂಸ್ ಮಾಡಲ್ಲ. ನಾವು ಬೆಳಕೊಳ್ಳೋ ಮೇವು ಅಂತ ಕೂಡ ಸುಧಾ ರಾಸಾಯನಿಕ ಗೊಬ್ಬರ ಯೂಸ್ ಮಾಡದೆ ರೈತ ಇರೋ ಮೇವನ್ನೇ ನಾವು ಕೊಡ್ತಾ ಇರೋದು ಹಸುಗಳಿಗೆ. ಆ ತರದ್ದೇ ಪದಾರ್ಥಗಳನ್ನ ಬಳಕೆ ಮಾಡ್ತೀರಿ. ಪ್ರಾರಂಭ ಮಾಡಿದಾಗ ಎಷ್ಟು ಹಸು ಇತ್ತು? ಪ್ರಾರಂಭ ಮಾಡಿದಾಗ ಒಂದೇ ಹಸು ಸರ್ ಇದ್ದಿದ್ದು. ಮೊದ್ಲಿಗೆ 4 ಹಸು ಇತ್ತು, 4 ಹಸುನಲ್ಲಿ ತಿರ್ಗಾ ಕೊಟ್ಟು 1 ಹಸು ಇಟ್ಕೊಂಡಿದ್ದು.

ತಿರ್ಗಾ ತೆಗೆದು ತಿರ್ಗಾ ಜೂನಿಗೆ ಹೊಸ್ದಾಗ ನೆಡ್ತೀವಿ ಸರ್. ಏನಕ್ಕೆ ಅಂತಂದ್ರೆ ಈಗ ನಾವು ಫ್ಯಾಕ್ಟ್ರಿ ಕಡಿಯೋದ್ರಿಂದ ಸೀನಿಯರಿಟಿ ಬೇಸಿಸ್ ಮೇಲೆ ಕಡ್ಕೊಳ್ತಾರೆ ಸರ್ ಕಬ್ಬು. ಅದು ಒಂದು ಲಾಸ್ಟ್ ಹೋಗೋಷ್ಟೊಳಗೆ ಒಂದು 800-900 ಆ ಥರ ಹೋಗ್ಬಿಡುತ್ತೆ ಟನ್ ಏಜಿಗೆ ಕಡಿಯೋಕ್ಕೆ ಕೂಲಿ. ಸೊ ನಾವು ಮೊದಲೇ ಈಗ ಅದು ಕಬ್ಬು ತೆನೆ ಕಬ್ಬು ಅಂತ ಆದರೆ ಸ್ಟಾರ್ಟಿಂಗ್ 300 ರೂಪಾಯಿನಿಂದ ಸ್ಟಾರ್ಟ್ ಆಗುತ್ತೆ ಕಡಿಯೋದ್ರಿಂದ. ಸೊ ಅದು ಕಡ್ಗೂಲಿ ಅಂತ ಏನು ಹೇಳ್ತಾರೆ ಅದನ್ನು ನೋಡಿ ನಾವು ಈಗ ತಿರ್ಗಾ ಹೊಸ್ದಾಗ ನೆಡ್ತೀವಿ. ಈಗ ಕಟಿಂಗ್ ಮಾಡ್ತೀವಿ ಕಡ್ಗುಳಿ ಕಮ್ಮಿ ಬರುತ್ತೆ ಅಂತ ಅಂದ್ಬಿಟ್ಟು ಅದು ತೆಗೆದ್ಬಿಟ್ಟು ತಿರ್ಗಾ ಹೊಸ್ದಾಗ ನೆಡ್ತೀವಿ ಸರ್. ಮತ್ತೆ ಏನಪ್ಪಾ ಅಂದ್ರೆ ಜಾಸ್ತಿ ಎರಡನೇ ಕುಳೆ ಅಂತ ಹೋದ್ರೆ ಈಲ್ಡ್ ರೇಟ್ ಕಮ್ಮಿ ಆಗುತ್ತೆ ಕಬ್ಬಂದು ಟನ್ನೇಜ್ ಕಮ್ಮಿ ಆಗುತ್ತೆ ಅಂತ ಹೇಳಿ ಅದನ್ನ ತೆಗೆದು ಹಸುಗಳಿಗೆ ಈಗ ಸೈಲೇಜ್ ಗುಂಡಿ ಹೊಡಿಸ್ತೀವಲ್ಲ ಈಗ ಅದೇ ಕಬ್ಬನ್ನ ಜಾಗಕ್ಕೆ ಸರ್ ನಾವು ಈಗ ಹಾಕೊಂಡ್ರೆ ಅದು ಒಂದು 100-200 ಟನ್ ಲೆಕ್ಕದಲ್ಲಿ ಜೋಳ ಬರುತ್ತೆ. ಆ ಜೋಳ ಬಂದ್ರೆ ನಾವು ಸೈಲೇಜ್ ಅಲ್ಲಿ ಎಲ್ಲಾನು ಶೇಖರಣೆ ಮಾಡ್ಕೊಂಡ್ರೆ ಒಂದು ವರ್ಷ ಸರ್ ಎಲ್ಲೂ ಹೋಗ್ದಂಗೆ ನಮ್ಮ ಹಸುಗಳಿಗೆ ನಮ್ಮದೇ ಮೇವ್ ಆಗುತ್ತೆ. ಸೊ ಹಸುಗಳಿಗೆ ಜೋಳನೂ ಆಗುತ್ತೆ. ಆಗ ನೆಕ್ಸ್ಟ್ ಕಬ್ಬು ನೆಡ್ತೀವಿ. ಕಬ್ಬು ನೆಟ್ಟು ಕಬ್ಬನ್ ಮಾಡ್ಕೊಂಡಿರ್ತೀವಿ. ಈ ತರ ಒಂದು ಬೆಳೆ ಯೋಜನೆ ಮಾಡ್ಕೊಂಡಿದ್ದೀರಿ ನೀವು. ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಏನ್ ಬಳಕೆ ಮಾಡ್ತಿದ್ರಿ ಅಥವಾ ಈಗ ಇತ್ತೀಚಿನ ವರ್ಷಗಳಲ್ಲಿ ಮಾಡಿದ್ರಿ ಅಷ್ಟು ಬಳಕೆ ಈಗ ಮಾಡ್ತಾ ಇಲ್ಲ ಸರ್. ನೀವು ಕಬ್ಬು ಗದ್ದೆಗೆ ಒಂದ್ ಸ್ವಲ್ಪ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿದೀವಿ. ಸೊ ಇನ್ ನೆಕ್ಸ್ಟ್ ಟೈಮ್ ಅವಾಗ ಗೊಬ್ಬರ ಏನಕ್ಕೆ ಯೂಸ್ ಮಾಡ್ದೋ ಅಂತಂದ್ರೆ ನಮ್ಮ ಹತ್ರ ಸೀಮೆ ಗೊಬ್ಬರದ ಅಭಾವದಿಂದ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ದೋ. ಈಗ ನಮ್ಮಲ್ಲೇ ಗೊಬ್ಬರ ಜಾಸ್ತಿ ಇರೋದ್ರಿಂದ ಈಗ ಅದಕ್ಕೂ ಕೂಡ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಂಗಿಲ್ಲ ನೆಕ್ಸ್ಟ್ ಸಲಿಂದ ಸರ್. ಈಗ ಬಟ್ ಈಗ ಯೂಸ್ ಮಾಡಿದೀವಿ. ಈಗ ಹೈನುಗಾರಿಕೆ ಬಗ್ಗೆ ಇಷ್ಟೆಲ್ಲ ನೀವು ವಿಷಯ ತಿಳ್ಕೊಳ್ಳುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ತರಬೇತಿ ಆಗ್ಬೋದು ಅದೆಲ್ಲ ಏನಾದ್ರು ಭಾಗವಹಿಸಿ ತಿಳ್ಕೊಂಡಿದ್ದೀರಾ? ಇಲ್ಲ ಸರ್, ಯಾವುದೇ ತರಬೇತಿ ಏನ್ ಪಡೆದಿಲ್ಲ. ಸೊ ನಮ್ಮ ಮೈಂಡ್ ಅಲ್ಲಿ ಏನ್ ಬರುತ್ತೆ ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇದೀವಿ ಅಷ್ಟೇ. ಇಲ್ಲ ಆದ್ರೂ ಆ ಮೈಂಡ್ ಅಲ್ಲಿ ಇರೋದ್ ನೀವು ಹೇಳ್ತಿಲ್ವಲ್ಲ, ಇನ್ನು 2 ವರ್ಷ ಕಾಯಿರಿ ಅಂತಿರಲ್ಲ, ಏನದು ಯೋಜನೆ? ಅದ್ರ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿ ಸರ್. ಅದನ್ನೆಲ್ಲ ಹೇಳಕ್ ಆಗಲ್ಲ ಸರ್, ಅದನ್ನ ಹೇಳಕ್ ಆಗಲ್ಲ. ಸೊ ಮಾರ್ಕೆಟ್ ಅಲ್ಲಿ ಮುಂದೆ ತೊಂದರೆ ಆಗುತ್ತೆ ಅಂತ ಅದನ್ನ ಹೇಳಕ್ ಆಗಲ್ಲ. ಸೊ ಏನೋ ಒಂದು ಹೊಸದಾಗಿ ಏನೋ ಮಾಡ್ಬೇಕು ಅಂತ ಇದೀವಿ, ಅದನ್ನ ಹೇಳಕ್ ಆಗಲ್ಲ. ನೀವೊಬ್ಬರೇ ಮಾಡೋದು ಅಥವಾ ಯಾರು ಜೊತೆ ಸೇರಿ ಮಾಡುವಂತದ್ದು? ಅದು ಇಲ್ಲ ಸರ್, ಅದು ಜೊತೆ ಸೇರಿ ಅಂತಂದ್ರೆ ನಮ್ಮ ಅಪ್ಪವರೆಲ್ಲ ಸಪೋರ್ಟ್ ಮಾಡ್ತಾರೆ ನಿಮಗೆ. ಅದನ್ನ ಮಾಡ್ಬೇಕು ಅಂದ್ರೆ ಒಬ್ಬರೇ ಮಾಡಕ್ಕಾಗಲ್ಲ ಸರ್, ಅದಕ್ಕೆ ಜಾಸ್ತಿ ಜನದ ವರ್ಕ್ ಇದೆ. ಅದು ಇನ್ನೊಂದು 2 ಇಯರ್ಸ್ ಮಾಡ್ಬೇಕು, 2 ಇಯರ್ಸ್ ಬಿಟ್ಟು ಮಾಡ್ತೀವಿ. ಈಗ ಹೈನುಗಾರಿಕೆ ತುಂಬಾ ಯಶಸ್ವಿ ಆಗ್ಬೇಕಾದ್ರೆ ವರ್ಷಕ್ಕೊಂದು ಕರು ಇರಬೇಕು ಅಂತ ಹೇಳ್ತಾರೆ ಸರ್. ಅದು ಮೇಜರ್ ಫ್ಯಾಕ್ಟ್ ಅದೇ ಸರ್. ಒಂದು ವರ್ಷದಲ್ಲಿ ಹೈನುಗಾರಿಕೆ ಯಶಸ್ವಿ ಆಗ್ಬೇಕಂತಂದ್ರೆ ರೈತರು ಕರೆಕ್ಟ್ ಆಗಿ ವರ್ಷಕ್ಕೆ ಒಂದು ಕರು ಹಾಕ್ಬೇಕು. ಕರೆಕ್ಟ್ ಆಗಿ ವರ್ಷಕ್ಕೆ ಒಂದು ಕರು ಅಂದ್ರೆ ಒಂದ್ ತಿಂಗಳು ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಅದು ಯಾಕಂಗ್ ಹೇಳ್ತಾರೆ ಅಂತ ಅಂದ್ರೆ, ಈಗ ಹಸು ಕರು ಹಾಕಿದ 3 ತಿಂಗಳು ಒಳ್ಳೆ ಹಾಲನ್ನು ಕೊಡುತ್ತೆ, ಈಲ್ಡ್ ರೇಟ್ ಜಾಸ್ತಿ ಇರುತ್ತೆ. ಮತ್ತೆ ಅದು 3 ತಿಂಗಳ ನಂತರ ಅದು ದಿನೇ ದಿನೇ ಈಲ್ಡ್ ರೇಟ್ ಕಳ್ಕೊಳ್ಳುತ್ತೆ ಸರ್. ಅದು ದಿನೇ ದಿನೇ ಈಲ್ಡ್ ರೇಟ್ ಕಳ್ಕೊಂತು ಅಂತ ಅಂದ್ರೆ ಈಗ ನಾವು ಕೊಡೋ ಫುಡ್ ಎಲ್ಲ ಅದಕ್ಕೆ ಆಗುತ್ತೆ, ಬಟ್ ಹಾಲನ್ನು ರೇಟ್ ಕಮ್ಮಿ ಸಿಗುತ್ತಲ್ಲ ನಮಗೆ, ಮೇಂಟೆನೆನ್ಸ್ ಕಾಸ್ಟೇ ಜಾಸ್ತಿ ಬರುತ್ತೆ ಆದಾಯದಕ್ಕಿಂತ. ಅದಕ್ಕೇನೆ ವರ್ಷಕ್ಕೊಂದು ಕರು ಹಾಕ್ನೇಬೇಕು ಹಸು, ವರ್ಷಕ್ಕೊಂದು ಕರು ಹಾಕ್ಬೇಕು. ಮತ್ತೆ ಹಾಕಿದ ಕರುಗಳನ್ನ ಸಾಕಬೇಕು ಸರ್. ಆ ಕರು ಸಾಕೊಂಡ್ರೆ ಕಮ್ಮಿ ಅಂದ್ರೂ ಈಗ ನಮಗೆ ಬೇಕು, ಈಗ ಹೊರಗಡೆ ನಾವು ಹಸುಗಳು ತರ್ತೀವಿ ಅಂತ ಅಂದ್ರೆ ಒಂದು 15 ಲೀಟರ್ ಕೊಡ್ತಾ ಐತೆ ಹಸು ಅಂದ್ರೆ ಸರ್ ಅದಕ್ಕೆ 1 ಲಕ್ಷದ ಮೇಲೆ ಇರುತ್ತೆ ಅದ್ರ ರೇಟು. ಸೊ ಅದು ಈಗ ಲಾಸ್ಟ್ ಟೈಮ್ ಈ ಕರು ನೋಡಿ ಸರ್, ಇದು 7 ತಿಂಗಳಿಗೆ ಈಟಿಗೆ ಬಂದಿದೆ. ಇವತ್ತು ಈಟ್ ಮಾಡಿಸಿದೀವಿ, ಇವತ್ತು ಇವತ್ತಿಗೆ 1 ವರ್ಷ ಆಗೈತೆ ಸರ್. 1 ವರ್ಷದ ಮೇಲೆ 3-4 ದಿವಸ ಆಗೈತೆ, ಇವತ್ತು ಈಟ್ ಮಾಡಿಸಿದೀವಿ. ಸೊ ಇದು ಫಲ ನಿಂತ್ಕೋತ ಅಂದ್ರೆ ಸರ್ ಇದ್ರ ರೇಟ್ 1 ಲಕ್ಷದ ಮೇಲೇನೆ ಸರ್, ರೇಟ್ 1 ಲಕ್ಷದ ಮೇಲೇನೆ. ಇದ್ರ ಹಾಲಿನ ರೇಟು ಕೂಡ ಕಣ್ಗಡ್ಸಲೇನೆ 15 ಲೀಟರ್ ಬರುತ್ತೆ. ಸೊ ಈಗ ನಮ್ಗೆ ಗೊತ್ತಲ್ಲ ಹಸುಗಳ ಬಗ್ಗೆ ಹಿಂಗೆ ಅಂತ, ಇದು ಹೇಳ್ಬೋದು 15 ಲೀಟರ್ ನೆಕ್ಸ್ಟ್ ಟೈಮ್ ಕೊಟ್ಟೆ ಕೊಡುತ್ತೆ. ಈಗ 1 ವರ್ಷದ ಮೇಲೆ 3-4 ದಿವಸ ಆಗೈತೆ ಸರ್ ಇದಕ್ಕಷ್ಟೇ. ಹಂಗೆ ಇದ್ರ ಅವ್ವ ಬಂದು ಇದ್ರ ತಾಯಿ ಬಂದು 23 ಲೀಟರ್ಸ್ ಕೊಟ್ಟೈತೆ ಪರ್ ಟೈಮ್. ಸೊ ಇದು ಬ್ರೀಡು ಚೆನ್ನಾಗೈತೆ. ಮತ್ತೆ ಇನ್ನೊಂದು ಹೇಳ್ತೀನಿ ಎಜುಕೇಟೆಡ್ಸ್ಗೆ ಸರ್, ಈ ಸೆಮೆನ್ಸ್ ಹಾಕ್ತಾರಲ್ಲ ಸೆಮೆನ್ಸ್ ಅಲ್ಲೇ ಇದೇ ಸೆಮೆನ್ಸ್ ಅಂತ ಹೇಳ್ಬೋದು. ಈಗ ಈ ಬೈಫ್ ಕಂಪ್ನಿಯವರು ಒಂದು ಬೋರಿ ಇಟ್ಕೊಂಡಿದ್ದಾರೆ, ಎಷ್ಟೋ ಬೋರಿ ಇಟ್ಕೊಂಡಿದ್ರೆ 100% ಎಚ್ಎಫ್ಎಲ್ ಒಂದು ಬೋರಿ ಐತೆ, ಅದು ಅರ್ಪಿತ್ ಅಂತ ಹೇಳಿ. ಸೊ ಆ ಓರಿ ಬ್ರೀಡಲ್ಲಿ ಬಿದ್ದಿರೋಂಥ ಕರು ಇದು. ಸೊ ಅದು ಈಲ್ಡ್ ರೇಟ್ ಏನೈತೆ ಅಂದರೆ ಒಂದು ಕರವಿಗೆ ಅದು 10,300 ಲೀಟರ್ಸ್ ಐತೆ. ಸೊ ಹಂಗಂದ್ರೆ ಅದು 23 ಲೀಟರ್ಸ್ ಆಯಿತು ಪರ್ ಟೈಮ್ಗೆ, ಅದು ಕೌಂಟ್ ಮಾಡಿ ಲೆಕ್ಕ ಹಾಕಿದ್ರೆ. ಸೊ ಆ ಥರ ಈಲ್ಡ್ ಅದನ್ನ ನೋಡಿ ನೀವು ಸೆಮೆನ್ಸ್ ಹಾಕ್ಸ್ಕೊಳ್ಳಿ ಹಸುಗಳಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೆಲ್ಲ ಗಮನಿಸ್ಬೇಕು, ಅದೆಲ್ಲ ಗಮನಿಸ್ಬೇಕು. ಆಗ ಮಾತ್ರ ನಾವು ಆರೋಗ್ಯ ಕರುಗಳನ್ನ ತಗೋಬಹುದು, ಮತ್ತೆ ಬ್ರೀಡ್ ಕರುಗಳನ್ನ ಪಡ್ಕೋಬಹುದು. ಈಗ ನಮ್ಗೆ ಸೆಮೆನ್ಸ್ ಗೊತ್ತಿದ್ರೆ ತಾನೇ ಇಂಥ ಕರು ಅಂತ ಗೊತ್ತಾಗುತ್ತೆ. ಸೊ ಅದನ್ನ ಇಲ್ಲಿ ಅದು ಅವ್ರಿಗೂ ಈಟ್ ಮಾಡಕ್ ಬರ್ತಾರಲ್ಲ ಸರ್, ಅದು ಅವರಿಗೂ ಗೊತ್ತಿರಲ್ಲ. ಅದನ್ನ ನಾವು ಇಂಟರ್ನೆಟ್ ಅಲ್ಲಿ ನೋಡಿ ಮಾಹಿತಿನ ತಿಳ್ಕೊಬೇಕು. ತಿಳ್ಕೊಳ್ಳೋದು ಹೆಂಗೆ? ಈಗ ನೀವೇನೋ ಇಂಟರ್ನೆಟ್ ನೋಡ್ಕೊಂಡು ತಿಳ್ಕೊಳ್ತೀರಾ, ಬೇರೆಯವರೆಲ್ಲ ಹೆಂಗ್ ತಿಳ್ಕೊಳ್ಳೋದಿಲ್ಲ? ಬೇ ನಾನು ಹೇಳಿದ್ನಲ್ಲ ಸರ್, ಈಗ ಸೆಮೆನ್ಸ್ ಮೇಲೆ ಒಂದು ಕೋಡ್ ಇರುತ್ತೆ, ಆ ಕೋಡ್ ಟೈಪ್ ಮಾಡಿದ್ರೆ ನೆಟ್ಟಲ್ಲಿ ಹೋಗಿ ಬೈಫ್ತೆ ಒಂದು ವೆಬ್ಸೈಟ್ ಐತೆ, ವೆಬ್ಸೈಟ್ ಅಲ್ಲಿ ಹೋಗಿ ಟೈಪ್ ಮಾಡಿದ್ರೆ ಈಟು ಇದೇ ಓರಿಯಿಂದ ಅಂತ ಗೊತ್ತಾಗುತ್ತೆ. ಮತ್ತೆ ಓರಿ ಹುಟ್ಟಿರೋ ಡೇಟು, ಅದ್ರದ್ದು ಈಲ್ಡ್ ರೇಟು, ಅದು ಅದು ಅದ್ರ ಮಿಲ್ಕ್ ಫ್ಯಾಟ್ ಎಷ್ಟು ಬರುತ್ತೆ, ಅದ್ರದ್ದು ಈಲ್ಡ್ ರೇಟ್ ಎಷ್ಟೈತೆ, ಎಲ್ಲ ಪ್ರತಿ ಒಂದು ಡೀಟೇಲ್ಸ್ ಇರುತ್ತೆ ಸರ್. ಅದು ಎಷ್ಟು ಪರ್ಸೆಂಟೇಜ್ ಆಫ್ ಎಚ್ ಎಫ್ ಜಾತಿನ ಒಂದೈತೆ ಎಲ್ಲ ಇರುತ್ತೆ. ಈಗ ನೀವು ಹೆಚ್ಚು ಕಡಿಮೆ ಇಲ್ಲಿರೋ ಹಸುಗಳಿಗೆಲ್ಲ ಇದೇ ತರ ಮಾಡಿಸಿದೀರಾ? ಹಾ ಸರ್, ಇರೋ ಹಸುಗಳೆಲ್ಲ ನಾನು ಓರಿ ನೋಡಿ ಅದು ಕೋಡ್ ನೋಡಿ ಚೆಕ್ ಮಾಡಿಸಿ ಈಟ್ ಹಾಕ್ಸೋದು. ಎಷ್ಟು ವರ್ಷದಿಂದ ನಿಮ್ಗೆ ಗೊತ್ತಾಯ್ತು ವಿಚಾರ ಇದು ನಿಮಗೆ? ಈಗ ಒಂದು ವರ್ಷದಿಂದ ನೋಡ್ಕೊಂಡಿದ್ದೀನಿ ಸರ್ ನೆಟ್ಟಲ್ಲಿ. ಅದಕ್ಕಿಂತ ಮುಂಚೆ? ಮುಂಚೆ ಏನಿಲ್ಲ, ಕಾಮನ್ ಆಗಿ ಬೇರೆಯವ್ರು ಹೆಂಗ್ ಮಾಡ್ತಾರೋ ಹಂಗೆ, ಬೇರೆಯವ್ರು ಹೆಂಗ್ ಮಾಡ್ತಾರೆ ಹಂಗ್ ಮಾಡ್ತೀನಿ. ಅದು ಒಂದಿಷ್ಟು ಬದಲಾವಣೆ ನಿಮಗೆ ಗೊತ್ತಾಗ್ತಾ ಇದೆ. ಎಷ್ಟು ವರ್ಷಗಳ ಕಾಲ ಹಾಲನ್ನ ನಾವು ಒಂದು ಮಟ್ಟದಲ್ಲಿ ಪಡೆಯೋದಕ್ಕೆ ಸಾಧ್ಯ ಒಂದು ಹಸುವಿನಿಂದ? ಸರ್ ಅದೇ ಹೇಳಿದ್ನಲ್ಲ, 3 ತಿಂಗಳು ಕಂಟಿನ್ಯೂಸ್ ಮೊದಲು ಏನ್ ಕೊಡುತ್ತೆ ಅದೇ ಹಾಲು ಕೊಡುತ್ತೆ, ಇನ್ನು ದಿನೇ ದಿನ ಕಳೀತಾ ಕಳೀತಾ ಒಂದಷ್ಟು ಹಾಲು ಡ್ರಾಪ್ ಆಗ್ತಾ ಬರುತ್ತೆ ಸರ್. ಈಗ ಇದ್ರ ತಾಯಿ ಅಂತ ನೀವು ಹೇಳಿದ್ರಲ್ಲ, ತಾಯಿ ಹಸು ಎಷ್ಟು ವರ್ಷ ಕೊಡ್ತಿತ್ತು ಅಂತ, ಈಗಲೂ ಅದೇ ಪ್ರಮಾಣದಲ್ಲಿ ಕೊಡ್ತಾ ಇದೆಯಾ ಹಿಂಗೆ ಅಂತ? ಸರ್ ಇದರಿಂದ ಇನ್ನೊಂದು 20 ದಿವಸಕ್ಕೆ ಅದು ಕರ ಹಾಕುತ್ತೆ ಸರ್. ಇದು 4 ತಿಂಗಳಾದ್ಮೇಲೆ ಈಟ್ ತಗೊಂಡೈತೆ, 4 ತಿಂಗಳಾದ್ಮೇಲೆ ಈಗ ಅಲ್ಲೇ 8 ತಿಂಗಳು ತುಂಬಿ 9 ತಿಂಗಳು ಲಾಸ್ಟ್ ಇನ್ನೊಂದು 20 ಡೇಸ್ ಆಯ್ತು ಸರ್ ಅದು ಕರು ಹಾಕ್ಲಿಕ್ಕೆ. ಈಗ 20 ಡೇಸ್ ಕರು ಹಾಕುತ್ತೆ ಇದರಿಂದ. ಹಂಗಲ್ಲ ಪ್ರಶಾಂತ್, ನಾನು ಕೇಳಿದ್ದು ಒಂದು ಹಸುವಿನ ಒಂದು ಜೀವಿತ ಅವಧಿಯಲ್ಲಿ ಎಷ್ಟು ಕರುಗಳನ್ನ ಪಡ್ಕೊಳಕ್ ಸಾಧ್ಯ, ಆ ಬಗ್ಗೆ ಏನಾದ್ರೂ ನಿಮಗೆ ಒಂದು ಯೋಚನೆ ಇದೆಯಾ ಅಂತ? ಒಂದು ದಣಿನಲ್ಲಿ ಎಷ್ಟು ಕರು ಹಾಕ್ಸ್ಕೋಬಹುದು ಅಂತ ಸರ್? ಒಂದು ದಣಿನಲ್ಲಿ ನಮ್ಮ 17-18-20 ಕರು ಗಂಟನ ಹಾಕ್ಸ್ಕೋಬೋದು ಸರ್. ಅದು ಹೆಂಗೆ ಯಾವ ಥರ ಹಾಕ್ಸ್ಕೋಬೋದು ಅಂದರೆ, ಹಸುಗಳ ಕ್ಯಾಲ್ಸಿಯಂ ಕಮ್ಮಿ ಮಾಡಬಾರ್ದು. ಕ್ಯಾಲ್ಸಿಯಂ ಪ್ರಮಾಣ ಕಮ್ಮಿ ಆಯಿತು ಅಂದರೆ 4-5 ಕರು ಹಾಕ್ತು ಅಂದರೆ, ಹಸುಗು 4-5 ಕರು ಹಾಕಿದ ನಂತರ ಅದು ಇನ್ನೊಂದು ಟೈಮ್ ಕರು ಹಾಕ್ತು ಅಂದರೆ ಹಸು ಕ್ಯಾಲ್ಸಿಯಂ ಕಮ್ಮಿ ಇದ್ರೆ ಹೇಳೋದಕ್ಕೆ ಆಗಲ್ಲ ಸರ್. ಆಮೇಲೆ ತಿರ್ಗಾ ಕ್ಯಾಲ್ಸಿಯಂ ಕೊರತೆ ಆಗುತ್ತೆ. ಕ್ಯಾಲ್ಸಿಯಂ ಕೊಡ್ಲಿಕ್ಕೆ ಏನು ಮಾಡ್ಬೇಕಂದ್ರೆ ಹಸುಗಳಿಗೆ ನಾವೇನು ಫುಡ್ ಕೊಡ್ತೀವಿ, ಆ ಫುಡ್ ಜೊತೆಗೆ ಒಂದು ಸ್ವಲ್ಪ ಸುಣ್ಣದಲ್ಲಿ ಅದೇ ನೈಮ್ ಸ್ಟೋನ್ ಸರ್, ಅದರಲ್ಲಿ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಆ ಸುಣ್ಣನ ಮಿಕ್ಸ್ ಮಾಡಿಕೊಟ್ರೆ ಕ್ಯಾಲ್ಸಿಯಂ ಜಾಸ್ತಿ ಆಗುತ್ತೆ ಹಸುಗಳಿಗೆ. ಮತ್ತೆ ಕೊಡ ಫುಡ್ ಏನೈತೆ, ಫುಡ್ ಕರೆಕ್ಟಾಗಿ ಬಾಡಿ ವೈಟ್ ಕೌಂಟ್ ಮಾಡ್ಕೊಂಡು ಫುಡ್ ಕೊಟ್ರೆ ಯಾವುದೇ ಕಾರಣಕ್ಕೂ ಕ್ಯಾಲ್ಸಿಯಂ ಕಮ್ಮಿ ಆಗಲ್ಲ ಹಸುಗಳಿಗೆ. ಸೊ ಕ್ಯಾಲ್ಸಿಯಮೇ ಮೇನ್ ಪರ್ಪಸ್ ಸರ್. ಕ್ಯಾಲ್ಸಿಯಂ ಕರೆಕ್ಟ್ ಆಗಿತ್ತು ಅಂದ್ರೆ, ಈಗ ನಾನು ಒಂದು 2-3 ಫಾರ್ಮ್ ನೋಡಿದೀನಿ ಆನ್ಲೈನ್ ಅಲ್ಲಿ ಸರ್, ಆ ಫಾರ್ಮ್ ಅಲ್ಲಿ 17-18 ಕರು ಹಾಕ್ಸಿರೋ ಹಸುಗಳು ಇದಾವೆ. ಹಂಗಾಗಿ ಕ್ಯಾಲ್ಸಿಯಂ ಮೇನ್ ಫ್ಯಾಕ್ಟ್ ಸರ್ ಇದ್ರಲ್ಲಿ. ಸಾಕೊಂಡ್ರೆ ಹಾಕ್ಬೋದು. ಈಗ ನಮ್ದೇ ಒಂದು ಹಸು ಐತೆ, ಈಗ 5 ಕರು ಹಾಕೈತೆ ಸರ್. ಅದನ್ನ 5 ಕರು ಹಾಕೈತೆ ಅಂತ ಯಾರು ಕಂಡುಹಿಡಿಯಲ್ಲ. ಐ ಮೀನ್ ಈಗ ಈಟ್ ಮಾಡೋ ಡಾಕ್ಟರ್ ಬಂದ್ರು ಕೂಡ ಅದ್ ಈ 1 ಕರು ಹಾಕೈತಾ 2 ಕರು ಹಾಕೈತಾ ಅಂತ ಕೇಳ್ತಾರೆ. ಹಸುಗಳ ಆತರ ಇದಾವೆ. ಈಗ ಹೇಳಿ, ಆರೋಗ್ಯದ ವಿಚಾರ ಬಂದಾಗ ಅವುಗಳಿಗೆ ಕಾಡುವಂತಹ ಕೀಟಗಳಾಗ್ಬೋದು, ರೋಗಗಳಾಗ್ಬೋದು, ಇವುಗಳ ನಿರ್ವಹಣೆ ಜೊತೆಗೆ ಲಸಿಕೆಯನ್ನ ಕೊಡಿಸೋದಾಗ್ಬೋದು, ಅದು ಕಾಲ್ಬಾಯಿದಾಗ್ಬೋದು, ಅಥವಾ ಬೇರೆ ಅವುಗಳಲ್ಲಿ ಕಂಡು ಬರುವಂತಹ ತೊಂದರೆಗಳಾಗ್ಬೋದು, ಅದಕ್ಕೆಲ್ಲ ಯಾವ ತರ ಯೋಚನೆ ಮಾಡಿದೀರಿ, ಹೆಂಗೆ ವ್ಯವಸ್ಥೆ ಮಾಡಿದೀರಿ? ಸರ್ ಹಸುಗಳಲ್ಲಿ ಮೇನ್ ಬರೋದು ಕೆಚ್ಚಲು ಬಾವು, ಮತ್ತೆ ಕಾಲಿಗೆ ಹುಳ ಬೀಳ್ತವೆ ಸರ್. ಅದು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಲಿಲ್ಲ ಅಂದ್ರೆ ಅದು ಹಸು ಇರೋ ಜಾಗನ. ಸೊ ಕೆಚ್ಚಲು ಬಾವು ಬರದೇ ಇರೋ ತರ ನಾವು ಏನ್ ಮಾಡ್ಬೇಕು ಅಂದ್ರೆ, ನಾವು ಹಸುಗಳು ಇಟ್ಕೊಳ್ಳೋ ಜಾಗ ಕರೆಕ್ಟಾಗಿರ್ಬೇಕು. ಕರೆಕ್ಟಾಗಿರ್ಬೇಕಂದ್ರೆ ಹೆಲ್ದಿ ಆಗಿರ್ಬೇಕು, ಸ್ವಚ್ಛತೆಯಿಂದ ಇರಬೇಕು. ಮತ್ತೆ ಹಸುಗಳು ಅದ್ರ ಸಗಣಿ ನಾವು ತುಣಿಬಾರ್ದು ಸರ್, ಅದು ತುಣಿದ್ರೆ ಅದು ಕಾಲಲ್ಲಿ ಹುಳ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕೆಚ್ಚಲು ಬಾವು ಒಂದು ಬರ್ನಿಲ್ಲ ಅಂದ್ರೆ ಹಸುಗಳಿಗೆ ಇನ್ಯಾವುದೇ ಇದು ಬರಲ್ಲ. ಮತ್ತೆ ವರ್ಷಕ್ಕೊಂದ್ಸಲ ವ್ಯಾಕ್ಸಿನ್ ಮಾಡಿಸ್ಕೋಬೇಕು ಹಸುಗಳಿಗೆ ಸರ್. ವ್ಯಾಕ್ಸಿನ್ ಮಾಡಿಸ್ಕೊಂಡ್ರೆ ಅದು ಮುಂಜಾಗ್ರತೆ. ವ್ಯಾಕ್ಸಿನ್ ಮಾಡಿಸಿರೋದ್ರಿಂದ 99% ಹಸುಗಳಿಗೆ ಕಾಯಿಲೆ ಬರದೇ ಇರೋ ರೀತಿ ತಡೆಯುತ್ತೆ. ನೀವು ಅದೆಲ್ಲ ಎಲ್ಲ ಹಸುಗೂ ಮಾಡಿಸ್ತೀವಿ? ಎಲ್ಲ ಹಸುಗೂ ನಾವು ವ್ಯಾಕ್ಸಿನ್ ಮಾಡಿಸ್ತೀವಿ ಸರ್. ಇನ್ನೇನು ಸ್ವಚ್ಛತೆ, ನೈರ್ಮಲ್ಯತೆ ಮತ್ತೆ ಆರೋಗ್ಯ, ಆರೋಗ್ಯ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಡ್ಬೇಕು ನೀವು ಮಾಡ್ತಾ ಹೋಗ್ತೀರಿ. ಮತ್ತೆ ಇದರಲ್ಲಿ ಇಷ್ಟೊಂದು ದುಡ್ಡಿದೆ ಅಂತ ನಿಮಗೆ ಗೊತ್ತಾಗಿದ್ದ ಹೆಂಗೆ? ಅದೇ ನಾನು ಹೇಳಿದ್ನಲ್ಲ, ಫಸ್ಟು ಅದು ಕಾನ್ಸ್ಟೆಂಟ್ ಆಗಿ ಬರ್ತಾ ಇರುತ್ತೆ. ಸೊ ನಾವು ಇಷ್ಟು ಲೀಟರ್ ಹಾಳಾಗ್ತಾವ ಅಂದ್ರೆ ಇಷ್ಟು ಅಮೌಂಟ್ ಬಂತು ಅಂತಾನೆ ಅರ್ಥ. ಈಗ ನಾವು ಹೊಲದಲ್ಲಿ ಬೆಳೆ ಮಾಡಿದ್ರೆ ಅದು ಎಷ್ಟೇ ಚೆನ್ನಾಗಿ ಬರಲಿ, ರೇಟ್ ನಾವು ಇಷ್ಟೇ ರೇಟ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಇದಾದ್ರೆ ಹಂಗಲ್ಲ ಸರ್, ಇಷ್ಟು ಲೀಟರ್ ಹಾಲು ಹೋಗ್ತಾ ಇದೆ ನಮ್ಮ ಮನೆಯಿಂದ ಆಚೆ ಅಂತ ಅಂದ್ರೆ ಇಷ್ಟು ಅಮೌಂಟ್ ನಮ್ಮ ಅಕೌಂಟ್ಗೆ ಬರ್ತಾ ಇದೆ ಅಂತ ಅರ್ಥ. ಸೊ ಹಂಗಾಗಿ ದಿನೇ ದಿನೇ ಹಾಲು ಅಂದ್ರೆ ಈಗ ಅಮೌಂಟಿನ ವ್ಯೂ ಪಾಯಿಂಟ್ ಇಂದ ನೋಡಿದ್ರೆ ದಿನೇ ದಿನೇ ಹಸುಗಳನ್ನ ಇನ್ಕ್ರೀಸ್ ಮಾಡ್ಬೇಕು ಅಂತಾನು ಆಸೆ ರೈತರಿಗೆ ಹೆಚ್ಚಾಗ್ತದೆ. ಸೊ ಹಂಗಾಗಿ ಇದನ್ನ ಹಸುಗಳು ಮಾಡಿದ್ರೆ ಏನು ಯಾರು ಲಾಸ್ ಆಗಲ್ಲ ಸರ್.

ಬೆನ್ನೆಲುಬಾಗಿ ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ. ಹಾಗಾಗಿ ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ಅದರೆಲ್ಲ ನಮ್ಮ ಕಣ್ಮುಂದೆ ನಾವು ನೋಡ್ತಾ ಇದ್ದೀವಿ. ಇನ್ನು ಈ ಕುರಿತಾಗಿ ಕೆಲವರು ನಮ್ಮ ಜೊತೆ ಪ್ರಶಾಂತ್ ಕುಮಾರ್ ಸ್ವಲ್ಪ ಮಾತಾಡಿದ್ರೆ ಚೆನ್ನಾಗಿರೋದು ಅನ್ನೋ ಉದ್ದೇಶದಿಂದ ನಿಮ್ಮ ದೂರವಾಣಿ ಸಂಖ್ಯೆನ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆನ ಮುರ್ಸರಿ ವಿಧಾನ ಕನ್ನಡದಲ್ಲಿ ಹೇಳಿ. 9964042090 9964042090 9964042090 ಏನೇ ಆಗಲಿ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಕೃಷಿಯಲ್ಲಿ ಯಶಸ್ಸನ್ನು ಗಳಿಸ್ಬೋದು ಅನ್ನೋ ಒಂದು ಭರವಸೆ ನಿಮಗಿದೆ. ನಿಮ್ಮ ಪ್ರಯತ್ನಗಳೆಲ್ಲ ಯಶಸ್ವಿಯಾಗಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ. ಥ್ಯಾಂಕ್ ಯು ಸರ್.